ಮಾಡ್ತಾ ಇದ್ದೀನಿ ಈಗ 6 ಎಕರೆ ಜಮೀನಲ್ಲಿ. ಸೊ ನನಗೆ ಕೃಷಿ ತುಂಬಾ ಕೈ ಹಿಡಿತಾ ಇದೆ, ಅದನ್ನ ಕಂಟಿನ್ಯೂ ಮಾಡ್ತಾ ಹೋಗಿದ್ದೀನಿ. ಈ ವರ್ಷ ನಾವು ಹಾಗೆ ರಾಗಿ ಮಾಡಿದೀವಿ, ರಾಗಿ ಭತ್ತ ಮತ್ತೆ ಜೋಳ ಮಾಡಿದೀವಿ. ರಾಗಿ ತುಂಬಾ ಚೆನ್ನಾಗಿ ಬಂದಿದೆ, ಕಟಾವು ಬಂದಿದೆ. 8 ಜನ ಕೂಲಿಯಾಳಲ್ಲಿ ಕಟಾವು ಮಾಡಿ ಈಗೆಲ್ಲ ಒಂದ್ ಕಡೆ ಬಣವೆ ಹಾಕಿದೀವಿ, ಹಾಕ್ತಾ ಇದೀವಿ. ಈಗಿನ್ನು ನಿಮ್ ಮುಂದೆನೆ ಪ್ರೋಗ್ರೆಸ್ ನಡೀತಿದೆ. ಭತ್ತ ಏನು ಕಟಾವ್ ಆಗಿಲ್ಲ. ಮೆಕ್ಕೆಜೋಳ ಸರ್, ಜೋಳನ ನಾವು 2 ಎಕರೆ ಹಾಕಿದೀವಿ, ಅದನ್ನ ಈಗ ನಾವು ಕಟಾವ್ ಮಾಡ್ಬೇಕು, ಮುರಿಸ್ಬೇಕು ಜೋಳನ. ಕೂಲಿಯಾಳು ಮಾಡ್ಕೊಂಡು ಮುಂದಿನ ಸಂಡೇನ ನಾವು ಅದನ್ನ ಪ್ರೋಗ್ರೆಸ್ ಮಾಡ್ತೀವಿ. ಚೆನ್ನಾಗಿ ಬಂದಿದೆ, ತುಂಬಾ ಚೆನ್ನಾಗಿ ಈ ಸತಿ ಎಲ್ಲಾ ಬೆಳೆನು ತುಂಬಾ ಚೆನ್ನಾಗಿ ಬಂದಿದೆ, ಕೈ ಹಿಡಿದಿದೆ. ಭತ್ತ ಇಲ್ಲೇ ಕೆಳಗೆ 1.5 ಎಕರೆ ಪ್ಲಸ್ 1.5-3 ಎಕರೆ ಮಾಡಿದೀವಿ, ತುಂಬಾ ಚೆನ್ನಾಗಿ ಬಂದಿದೆ. ಒಂದ್ ಕಟಾವ್ ನಡೀತಿದೆ. ಹೌದೌದು ಸರ್. ಆಮೇಲೆ ನಾವು ಭತ್ತದಲ್ಲಿ ಅಮನ್ ಅಂತ ಮಾಡಿದೀವಿ, ಅಮನ್ ಜ್ಯೋತಿ ಅಂತ 2 ಟೈಪ್ ಮಾಡಿದೀವಿ. ಮೇಲೆ ನಮ್ ಚಿಕ್ಕಪ್ಪರು 1001 ಅದ್ ಯಾವ್ದೋ ಅವರು ಜ್ಯೋತಿ ಮಾಡಿದ್ದಾರೆ. ಅದ್ರಲ್ಲಿ ಅಮನ್ ತುಂಬಾ ಚೆನ್ನಾಗಿ ಬಂದಿದೆ ಈ ಮಳೆಗೆ, ತುಂಬಾ ಮಳೆ ಈ ಸತಿ. ಹಾಗೆ ನಮ್ದು ನೀರಾವರಿ ಏತ ನೀರಾವರಿ ಮೇಲೆ ಕೆರೆನೂ ಇದೆ. ಸೊ ನಾವು ಅದನ್ನ ಯೂಸ್ ಮಾಡಿಕೊಂಡು ಅಮನ್ ಅಕ್ಕಿನ ತುಂಬಾ ಚೆನ್ನಾಗಿ ಮಾಡಿದೀವಿ, ಚೆನ್ನಾಗಿ ಇಳುವರಿ ಬಂದಿದೆ. ಈಗ ಇದರ ಒಂದು ಬೀಜದ ಲಭ್ಯತೆ ಬಂದ್ರೆ ಎಲ್ಲಿ ತಗೊಂಡ್ ಬಂದಿದ್ದೀರಾ ಸರ್ ಬೀಜ? ನೀವೇ ಸ್ವಂತ ಮನೆಯದ ಬೀಜ ಉಪಯೋಗಿಸ್ತಿರೋ ಇಲ್ಲ ಹೊರಗಡೆಯಿಂದ ತಂದಿದ್ದೀರಾ? ಸರ್, ಸ್ವಂತ ಬೀಜ ಉಪಯೋಗಿಸ್ಕೊಳಕ್ಕೆ ನಮ್ಗೆ ರಾಸಾಯನಿಕ ಗೊಬ್ಬರ ಅದು ಇದು ಅಂತ ಹೇಳಿ ಹಾಕಿ ಅದನ್ನ ಸೇಫ್ಟಿ ಮಾಡಿ ಇಟ್ಕೊಳಕ್ಕೆ ಯಾವ ಗೋಡನ್ಗಳು ಇಲ್ಲ. ಸೊ ನಾವು ಏನ್ ಮಾಡ್ತೀವಿ ಅಂದ್ರೆ ಇಲ್ಲೇ ಒಂದು ಕೃಷಿ ಉತ್ಪನ್ನ ಕೇಂದ್ರ ಅಂತ ಹೇಳಿ ನಮ್ಮ ಅಬ್ಬಲ್ಗೆರೆ ಗ್ರಾಮ ಪಂಚಾಯತಿ ಅವ್ರ ಕಡೆಯಿಂದ ಮಾಡಿದ್ದಾರೆ. ಸೊ ಅವರು ನಮಗೆ ದೊರಕಿಸ್ತಾರೆ ವರ್ಷ ವರ್ಷ ಅಲ್ಲಿ. ಹಾಗೆ ನಮಗೆ ಇನ್ನೊಂದೇನಪ್ಪ ಅಂದ್ರೆ ನಮ್ಮ ಶಿವಮೊಗ್ಗ ಡಿಸ್ಟಿಕ್ಟ್ ನವರಿಗೆ ತುಂಬಾನೇ ಯೂಸ್ ಆಗುವಂತದೊಂದು ಕೃಷಿ ವಿಜ್ಞಾನ ಕೇಂದ್ರ ಇಲ್ಲೇ ಕಾಲೇಜ್ ಇದೆ. ಅವ್ರು ಎಲ್ಲಾರ್ಗೂ ಇಲ್ಲಿ ಸುತ್ತಮುತ್ತ ಹಳ್ಳಿಯವರಿಗೆಲ್ಲರಿಗೂ ಬೀಜ ಅವರೇ ದೊರಕಿಸ್ತಾರೆ. ಅಲ್ಲಿ ನಾವು ಅಷ್ಟೇ ಅಲ್ಲೇ ಹೋಗಿ ಪ್ಯಾಕೇಜ್ ಅನ್ನ ತಗೊಂಡ್ಬಂದು ಅದನ್ನೇ ಹಾಕಿದೀವಿ, ತುಂಬಾ ಚೆನ್ನಾಗೂ ಬಂದಿದೆ. ನಮಗೆ ಅದೊಂದು ಪುಣ್ಯ, ಯಾಕಂದ್ರೆ ಇಲ್ಲೇ ನಮ್ಮ ಹತ್ತಿರದಲ್ಲಿ ಕೃಷಿ ಕಾಲೇಜು ಅಂತ ಹೇಳಿ ಆಗಿ ಅವರೆಲ್ಲ ನಮಗೆಲ್ಲ ಗೊಬ್ಬರದಿಂದ ಹಿಡಿದು ಎಲ್ಲ ಬೀಜ ಗೊಬ್ಬರ ಎಲ್ಲ ಮತ್ತೆ ಅವರು ನಮಗೆ ಮಾಹಿತಿ ಕೂಡ ಒದಗಿಸ್ತಾ ಇದಾರೆ. ನಾವಲ್ಲಿ ಹೋದ್ರೆ ಗಂಟೆಗಟ್ಟಲೆ ಕೂರಿಸ್ಕೊಂಡು ಮಾಹಿತಿ ಕೂಡ ಒದಗಿಸ್ತಾ ಇದಾರೆ. ಮಾಡ್ತಾ ಇದೀವಿ, ಚೆನ್ನಾಗಿ ಮಾಡ್ತಾ ಇದೀವಿ, ಅವರು ನಮಗೆ ಸಹಾಯ ಮಾಡಿದ್ದಾರೆ. ಈಗ ಈ ಒಂದು ಕೃಷಿಗೆ ಬರ್ಬೇಕಂತಂತ ಹೇಳಿದ್ರೆ ಇನ್ನು ನೀವು ಯುವ ರೈತರು, ಹೇಗೆ ನಿಮ್ಗೆ ಇದಾಯ್ತು ಸರ್ ಈಗ ಪಟ್ಟಣದಲ್ಲಿ ಹೋಗಿ ಕೆಲಸ ಮಾಡೋ ಸಂಬಳ ತಕೊಳ್ಬೇಕು ಅಂತ ಒಂದು ಈ ಒಂದು ಸಂದರ್ಭದಲ್ಲಿ ಜಮೀನು ಇದೆ ಅಂತ ಹೇಳಿ ಬಂದ್ರು ಇಲ್ಲ ಹೇಗೆ ಸರ್? ಇದು ಹೇಗಾಗಿದೆ ಅಂದ್ರೆ ನಮ್ಮ ತಾತ ಮುತ್ತಜ್ಜ ಅವರು ಕೂಡ ಉಳಿಸ್ಕೊಂಡ್ ಬಂದಿದ್ರು ಇದನ್ ಕೃಷಿ ಮಾಡಿ. ಈಗ ಅವ್ರ ಮಕ್ಕಳು ಮತ್ತೆ ಅವ್ರ ಮರಿ ಮಕ್ಕಳು ನಾವು ಹೀಗೆ ಜಮೀನ್ನ ಖಾಲಿ ಬಿಡಬಾರ್ದು ಅಂತ ಹೇಳಿ ನಾವು ಬೇರೆ ಕೆಲಸನು ಮಾಡ್ತಾ ಇದೀವಿ. ಸಿಟಿ ಏನಿದೆ ಅದನ್ನು ಕೂಡ ನೋಡ್ಕೊಂತ ಹಾಗೆ ಇಲ್ಲಿ ಈಗ ಉಪಕರಣಗಳು ಇದಾವಲ್ಲ ಅದ್ರ ಸಹಾಯದಿಂದ ಸ್ಪೀಡ್ ವರ್ಕ್ ಆಗುತ್ತೆ. ಸೊ ನಾವು ಜನನು ಇಟ್ಕೊಂಡಿದೀವಿ, ಮಾಡಿಸ್ತಾ ಇದೀವಿ, ಇನ್ಮೇಲೆ ಕಂಟಿನ್ಯೂ ಕೂಡ ಮಾಡ್ಕೊಂಡು ಹೋಗ್ತೀವಿ. ಈ ಕೆಲಸ ಬೇರೆ ಕೆಲಸ ಬಿಟ್ಟರು ಈ ಕೃಷಿ ಕೆಲಸವನ್ನ ಬಿಡೋದಿಲ್ಲ. ಈಗ ಎಲ್ಲಿವರೆಗೆ ತಾವು ವಿದ್ಯಾಭ್ಯಾಸ ಮಾಡಿದ್ರಿ ಸರ್? ನಂದು MA BEd ಪ್ರಶಿಕ್ಷಣಾರ್ಥಿ ನಾನು. ಆಲ್ರೆಡಿ 1:2 ಅಲ್ಲಿ ನಾನು ಪಾಸ್, ಚಿಕ್ಕೋಡಿಯಲ್ಲಿ ನಮ್ದು ಜಾಬ್ ಆಗಿತ್ತು. ಅದ ನನ್ನ ಇದ್ರ ಮೇರೆಗೆ ಒಂದು ಏನೋ ಸೆಲೆಕ್ಷನ್ ಮೇರೆಗೆ ಸ್ವಲ್ಪ ಕಟ್ ಆಗಿ ಅಲ್ಲಿಂದ ನಾನು ಸೀದಾ ಕೃಷಿಗೆ ಬಂದಿದ್ದೆ. ಹೌದು. ಮತ್ತೆ ನೀವು ಪ್ರಯತ್ನ ಮಾಡ್ಲಿಲ್ಲ ಬೇರೆ ಒಂದು ಇಲಾಖೆಯಲ್ಲಿ? ಸರ್, ಯಾವ ಇಲಾಖೆಯಲ್ಲೂ ನಾನು ಪರೀಕ್ಷೆ ಅದು ಇದು ಬರೆಯೋಕೆ ನಾನು ಮತ್ತೆ ಹೋಗ್ಲಿಲ್ಲ. ಒಂದ್ಸತಿ ಫೇಲ್ ಆದ್ಮೇಲೆ ಜೀವನದಲ್ಲಿ ಫೇಲ್ ಆಗ್ತೀನಿ ಮತ್ತೆ ಮತ್ತೆ ಯಾಕೆ ಬೇಕು ಅಂತ ಹೇಳಿ ಮತ್ತೆ ಟೈಮ್ ಪಾಸ್ ಕೂಡ ಮಾಡೋದು ಬೇಡ. ಜೀವನ ಒಂದೇ ಸತಿ ಸಿಗೋದು, ವರ್ಷಾನ್ಗಟ್ಲೆ ನಮ್ಮ ತಂದೆ ತಾಯಿಗೆ ಹೊರೆ ಆಗೋದು ಬೇಡ ಅಂತ ಹೇಳಿ ನಾವು ಈ ಕೃಷಿ ಜೀವನಕ್ಕೆ ಕಾಲಿಟ್ಟು ಇಲ್ಲೇ ಸಣ್ಣದಾದಂತ ಒಂದು ಬಿಸ್ನೆಸ್ ಕೂಡ ಮಾಡಿ ನಿಮ್ಮ ಕಣ್ಣು ಎದುರುಗಡೆನೆ ಇದೆ, ಬ್ರಿಕ್ಸ್ ಫ್ಯಾಕ್ಟ್ರಿನ ಕಟ್ಕೊಂಡಿದೀವಿ. ಹೌದು, ಅದು ಚೆನ್ನಾಗಿದೆ, ಲಾಭ ಚೆನ್ನಾಗಿದೆ. ಎಲ್ಲಾ ಒಂದು ನಾವೊಂದು 5-10 ಜನ ಅನ್ನ ಹಾಕಿ ಸಾಕ್ತಾ ಇದೀವಿ. ನಾವು ಕೂಡ ಅದ್ರಲ್ಲಿ ಬದುಕ್ತಿದೀವಿ ಕೃಷಿ ಇದ್ರಲ್ಲಿ ನೋಡ್ರಿ. ಈಗ ವರ್ಷಾನ್ಗಟ್ಲೆ ಅದನ್ನ ಗೋಡೌನ್ ಅಲ್ಲಿ ಇಟ್ಕೊಂಡು ಈಗ ನಾವು ಯಾರಿಗೂ ಮಾರದೇನೆ ನಾವು ಬೆಳೆದಿದ್ದನ್ನ ನಾವೇ ಅದನ್ನ ಯೂಸ್ ಮಾಡ್ಕೊಂಡು ವರ್ಷಾನ್ಗಟ್ಲೆ ನಾವು ಬೇರೆ ಕಡೆ ಯಾವ್ದು ತಗೊಳೋ ಹಾಗಿಲ್ಲ. ಮತ್ತೆ ಏನು ಅದಕ್ಕೆ ಎಕ್ಸ್ಟ್ರಾ ಅಮೌಂಟ್ ಕೂಡ ನಾವು ಪೇ ಮಾಡೋದ್ ಬೇಡ. ನಮ್ಮ ಈಗ ನಾವು ಬೆಳೆದಿರೋದನ್ನೆಲ್ಲ ಕರೆಕ್ಟ್ ಆಗಿ ಅದನ್ನ ಗೋಡೌನ್ ತರ ಮಾಡಿ ಕಣಜಗಳನ್ನ ಮಾಡಿ ಇಡ್ಕೊಂಡು ಅದನ್ನ ಮುಂದಿನ ಬೆಳೆ ಬರೋ ತನಕ ನಮಗೆ ಇದು ಸಹಾಯ ಆಗುತ್ತೆ. ನನಗೆ ತುಂಬಾ ಸಂತೋಷ ಆಯ್ತು, ಯಾಕಂತಂದ್ರೆ ಒಂದೇ ಬಾರಿಗೆ ನೀವು ನಿಮಗೆ ಸ್ವಲ್ಪ ಒಂದು ಕಟ್ ಆಫ್ ಮಾರ್ಕ್ಸ್ ಅಲ್ಲಿ ತೆಗೆದಕ್ಕೋಸ್ಕರ ಬೇಜಾರೇನು ಆಗ್ಲಿಲ್ಲ. ನಾನು ಮತ್ತೆ ಕೃಷಿಗೆ ಹೋಗ್ಬೇಕು, ಕೃಷಿನೇ ನನ್ನ ಜೀವನ ಮಾಡ್ಬೇಕು ಅಂತ ಹೇಳಿದ್ರೆ ತಿರ್ಗಾ ನೀವು ಕೃಷಿಗೆ ಬಂದಿದ್ರಿ. ಇದೇ ತರ ನಮ್ಮ ಯುವ ರೈತರು ನಮ್ಮ ಮುಂದಿನ ಪೀಳಿಗೆಯವರು ಇದೇ ತರ ಯೋಚನೆ ಮಾಡಿದೆ ಆದಲ್ಲಿ ಈ ಒಂದು ಏನ್ ಹೇಳ್ತೀರಾ ನಿರುದ್ಯೋಗ ಸಮಸ್ಯೆ ಅನ್ನೋದನ್ನ ಇಲ್ದಂಗೆ ಮಾಡಬಹುದು? ಕಂಪ್ಲೀಟ್ ಸರ್, ಕಂಪ್ಲೀಟ್ ನಿರುದ್ಯೋಗ ಸಮಸ್ಯೆನ ನಾವು ಈಗ ಎಲ್ಲಾರು ಏನು ಜನರೇಷನ್ ನ್ಯೂ ಜನರೇಷನ್ ಅಂತ ಇದೆಯಲ್ಲ, ಇವರೆಲ್ಲಾರು ನಮಗೆ ಶಿವಮೊಗ್ಗದಲ್ಲೇ ನಮಗೆ ಸಿಟಿಗಳಲ್ಲೇ ನಮಗೆ ಕೆಲಸ ಸಿಗಬೇಕು, ತುಂಬಾ ಗೌರ್ಮೆಂಟ್ ಕೆಲಸನೇ ನೌಕರಿನೇ ನಾವು ಮಾಡಬೇಕು ಅಂತ ಹೇಳ್ತಾ ಹೋದ್ರೆ ತುಂಬಾ ಕಾಲಾವಕಾಶ ಕಡಿಮೆ ಇರೋದ್ರಿಂದ ನವ ಯುವಕರು ಏನಿದಾರಲ್ಲ ಅವರು ಎಲ್ಲರಿಗೂ ಸಿಗತ್ತೆ ಅಂತ ಪಾಪ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಸಿಗೋದಿಲ್ಲ. ಅದು ಆಕ್ಚುಲಿ 100 ಜನದಲ್ಲಿ ಒಬ್ಬರಿಗೆ ಗೌರ್ಮೆಂಟ್ ಕೆಲಸ, 99 ಜನ ನಿರುದ್ಯೋಗಿಗಳಾಗ್ತಾರೆ ನಮ್ಮ ಭಾರತ ದೇಶದ ಒಂದು ಇದು. ಸೊ ನಾವು ಎಲ್ಲರಿಗೂ ಅವಕಾಶ ಕೊಡಕ್ ಆಗಲ್ಲ ಸರ್ಕಾರನು. ನಾವು ಅದನ್ನೇ ನಾವು ಈ ತರ ಯಾಕೆ ನಾವು ಕೃಷಿಯಲ್ಲಿ ತೊಡಸ್ಕೊಂಡು ನಿರುದ್ಯೋಗ ಸಮಸ್ಯೆನ ನಾವು ಯಾಕೆ ಹೋಗಲಾಡಿಸಬಾರ್ದು? ನಾವೀಗ ಇಷ್ಟೆಲ್ಲ ಓದಿ ನಾವು ಕೂಡ ಇಲ್ಲಿ ಬಂದಿ ಈಗ ನಮಗೆ ಒಂದು ಗಂಟೆ ಕುತ್ಕೋಬೇಕು ಅಂದ್ರೆ ಪುರ್ಸತಿರ ಆ ತರ ಉದ್ಯೋಗ ಸಿಕ್ಬಿಟ್ಟಿದೆ ನಮಗೆ ಆಲ್ರೆಡಿ. ಎದ್ದು ಬಿದ್ದು ಬೆಳಗಿನ ಜಾವ ಎದ್ದು ಬಿದ್ದು ನಾವು ಮಾಡ್ಲೇಬೇಕಾಗತ್ತೆ ಕೈ ಹಾಕಿದ್ದಕ್ಕೆ ಚೆನ್ನಾಗಿ. ಇದ್ರಲ್ಲೂ ಕೂಡ ನಾವು ಲಕ್ಷಾಂತರ ರೂಪಾಯಿ ದುಡಿಮೆ ಕೂಡ ಮಾಡಬಹುದು ಈ ಕೃಷಿಯಲ್ಲಿ ನೋಡಿ. ಅಲ್ಲಿ 30,000 ತಿಂಗಳಿಗೆ ಸಂಬಳಕ್ಕೆ ಹೋಗ್ಬೋದು ಅಂತ ಅನ್ಕೊಳ್ಳಿ. ಈಗ ನಾವು ಇಲ್ಲಿ 2 ಬೆಳೆ ಮಾಡ್ತೀವಿ, ನೀರಾವರಿ ಇದ್ರೆ 2 ಬೆಳೆ ಮಾಡಬಹುದು. ತಿಂಗಳಿಗೆ 30 ಅಂತ ಹೇಳಿ ನಾವು ಸಂಬಳ ಇಡ್ಕೊಂಡ್ರು ಕೂಡ 9 ತಿಂಗಳಿಂದ ಏನ್ ಸಂಬಳ ಇದೆ ಅದು ಬಂದೇ ಬರುತ್ತೆ. ಬಂದೇ ಬರತ್ನ ಕ್ಲೀನ್ ಮಾಡಿದ್ರೆ ಆ ಸಂಬಳನ ಇಲ್ಲೇ ತಗೋಬಹುದು ನಾವು, ಅಲ್ಲೇ ಹೋಗ್ಬೇಕು ನಾವು, ನೌಕರಿನೇ ಮಾಡ್ಬೇಕು. ಸೊ ಇಲ್ಲಿ ಮತ್ತೆ ಆರೋಗ್ಯನು ತುಂಬಾ ಚೆನ್ನಾಗಿರುತ್ತೆ, ಕೃಷಿಯಲ್ಲಿ ತೊಡಗೋಕಿಂತ ಆರೋಗ್ಯನು ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಬೆಳೆ ಕೂಡ ನಮಗೆ ಕೈಗೆ ಸಿಗತ್ತೆ, ಮಾರಿದ್ರು ದುಡ್ಡು ಸಿಗತ್ತೆ, ಹಾಗೆ ಜೀವನನು ನಡೆಯುತ್ತೆ. ಈ ಒಂದು ಭತ್ತ, ಮೆಕ್ಕೆಜೋಳ, ಆಮೇಲೆ ರಾಗಿ, ಇದಲ್ದೇನೆ ಮತ್ತೆ ತರಕಾರಿ ಬೆಳೆ ಏನಾದ್ರೂ ಬೆಳಿತೀರಾ? ಸರ್, ತರಕಾರಿ ಬೆಳೆ ನಿಮ್ ಕಣ್ಮುಂದೇನೆ ಈ ಕಡೆನೆ ಕಾಣಿಸ್ತಿದೆ ಇಲ್ಲೆಲ್ಲ. ನಾವು ಏನ್ ಗೊತ್ತಾ, ಇದು ಮನೆ ಉಪಯೋಗಿ ಏನು ಇದೆ ಬೀಜಗಳು ನಮಗೆ ಉಚಿತವಾಗಿ ಕೊಟ್ರು ಕೃಷಿ ಕಾಲೇಜಲ್ಲಿ. ಕೃಷಿ ಕಾಲೇಜಲ್ಲಿ ನಮ್ಮವರು ಒಬ್ರು ಇದಾರೆ ಅಲ್ಲಿ, DC ಅಂತ ಹೇಳಿ ಅವ್ರು ಇದಾರೆ ಅಲ್ಲಿ. ಅವರು ನಮಗ್ ಕರ್ದಿ, ನೋಡಪ್ಪ ಮನೆ ಸುತ್ತಮುತ್ತಲು ಎಲ್ಲಾದ್ರೂ ಜಾಗ ಇದ್ರೆ ನೋಡಿ ಈ ಬೀಜಗಳನ್ನ ನೀವು ಯೂಸ್ ಮಾಡ್ಕೊಂಡು, ತುಂಬಾ ರೇಟ್ ಇದೆ ಈ ಸತಿ ತರಕಾರಿಗಳು, ಅದನ್ನ ತಗೊಳಕಾಗಲ್ಲ, ನಾವು ಅಲ್ಲಿಲ್ಲೇ ಸುತ್ತಮುತ್ತಲು ಹಾಕೊಂಡು ನಾವು ಯೂಸ್ ಮಾಡ್ಕೊಳ್ಳಿ ಅಂತ ಅವ್ರು ಕೊಟ್ರು. ನಾವು ಅದನ್ನ ಸರಿಯಾಗಿ ಯೂಸ್ ಮಾಡ್ಕೊಂಡು ಈ 2-3 ತಿಂಗಳು ಏನಿದೆ ಅಲ್ಲ ಮಳೆಗಾಲ ಏನಿದೆ ಅಲ್ಲ ಅದ್ರಲ್ಲೆಲ್ಲ ನಾವು 1 ರೂಪಾಯಿದು ಬೇರೆ ಕಡೆ ತಗೊಂಡಿಲ್ಲ. ತರಕಾರಿ ಏನೇ ಈರುಳ್ಳಿ ಮೆಣಸಿನಕಾಯಿ ಟಮಾಟೆ ಏನೇ ಇರ್ಲಿ ಇಲ್ಲೇ ಸುತ್ತಮುತ್ತ ಜಸ್ಟ್ ಅದನ್ನ ಏನಂತಾರೆ ಹೌಸ್ ಗಾರ್ಡನ್ ಅಂತ, ಹೌಸ್ ಗಾರ್ಡನ್ ಮನೆ ತೋಟಗಾರಿಕೆ ಅಂತಾರೆ. ಈ ಸುತ್ತಮುತ್ತ ಸುಮ್ನೆ ಅನ್ಯೂಸ್ ಏನು ಇದೆ ತೆಂಬ ತೆಗ್ಗು ಅವು ಇವನ್ನ ಸರಿ ಮಾಡ್ಕೊಂಡು ಅದ್ರ ಮೇಲೆ ನಾವು ಕೊಟ್ಟಿರುವಂತ ಒಂದು ಬೀಜಗಳನ್ನ ಹಾಕಿ ಯೂಸ್ ಮಾಡಿದ್ವಿ. ಅದು ಫ್ರೆಶ್ನೆಸ್ ಬೆಳಿಗ್ಗೆನೆ ಕಿತ್ಕೊಂಡ್ವಿ, ಅದ ಒಂದು ಫ್ರೆಶ್ನೆಸ್. ಈಗ ಶಿವಮೊಗ್ಗ ಅವರು ರೈತರಿಂದ ತಗೊಂಡ್ಬಂದು ಮಾರ್ಕೆಟ್ ಅಲ್ಲಿ ಇಟ್ಟು ಅವ್ರು ಮಾರೋ ಅಷ್ಟರಲ್ಲಿ ತುಂಬಾನೇ ಟೈಮ್ ಆಗತ್ತೆ. ಸೊ ಇದು ಅಲ್ಲೇ ಕಿತ್ಕೊಂಡು ಅಲ್ಲೇ ತಕ್ಷಣ ತೊಳೆದು ಅಲ್ಲೇ ಸಾಂಬಾರ್ ಮಾಡ್ದೆ, ಅದು ತುಂಬಾ ಫ್ರೆಶ್ನೆಸ್ ಆಗಿರುತ್ತೆ. ಯಾವ್ದೆಲ್ಲ ಹಾಕಿದ್ರಿ ಸರ್, ಯಾವ್ಯಾವೆಲ್ಲ ಬೀಜ? ನಮ್ಮಲ್ಲಿ ತೊಗರಿ, ಆಮೇಲೆ ಬದನೆಕಾಯಿ, ಟಮಾಟೋ, ಮೆಣಸಿನ್ಕಾಯಿ, ಈರುಳ್ಳಿ, ಆಮೇಲೆ ಬೀನ್ಸ್, ಹಾಗಲ್ಕಾಯಿ, ಕೋಸು, ಆಮೇಲೆ ಇದು ಏನೋ ಕಡಲೆ ಬೀಜಗಳು ಆತರ ದ್ವಿದಳ ಧಾನ್ಯಗಳು ಏನಿರ್ತಾವಲ್ಲ ಅವೆಲ್ಲ. ಸೊ ಎಲ್ಲ ಆಲ್ಮೋಸ್ಟ್ ಆಲ್ ಮಾಡಿದ್ವಿ. ಈಗ ಕಟಾವಿಗೆ ಬಂದು ಕಟಾವ್ ಮಾಡಿದೀವಿ, ಆಲ್ರೆಡಿ ಕಟಾವ್ ಮಾಡಿದೀವಿ. ಇನ್ನು ನೆಕ್ಸ್ಟ್ ಇನ್ನು ರೆಡಿ ಮಾಡ್ತಾ ಇದೀವಿ. ಇಲ್ಲೇ ನಮಗೆ ನೀರಾವರಿ ವ್ಯವಸ್ಥೆ ಇರೋದ್ರಿಂದ ಮತ್ತೆ ಶುರು ಮಾಡ್ತೀವಿ. ಈಗ ಭತ್ತದಲ್ಲಿ ಅಮನ್ ಮತ್ತೆ ಇನ್ನೊಂದ್ ಯಾವ್ದು ಹೇಳಿದ್ರಿ ಸರ್? ಅಮನ್ ಮತ್ತೆ ಜ್ಯೋತಿ ಅಂತ ಹೇಳಿ ಭತ್ತ ಮಾಡಿ. ಜ್ಯೋತಿ ಅಮನ್ ಏನು ಡಿಫ್ರೆನ್ಸ್ ಸರ್, ಏನ್ ಅದ್ರ ಇಳುವರಿಯಲ್ಲಾಗ್ಲಿ, ಮಲೆ ಅದರ ಗುಣಲಕ್ಷಣಗಳಾಗ್ಲಿ, ಅದರ ಒಂದು ಬೆಳವಣಿಗೆಯಲ್ಲಾಗ್ಲಿ, ಯಾವ ರೀತಿಯಿಂದ ನೀವು ಡಿಫ್ರೆನ್ಸ್ ಅಂದ್ರೆ ಯಾವ ರೀತಿಯಿಂದ ಅಂತರ ಕಂಡಿದ್ದೀರಿ ಸರ್? ಸರ್, ಈಗ ಏನಂದ್ರೆ ನಾವು ಜ್ಯೋತಿ ಅಂತ ಹೇಳಿ ಭತ್ತ ಮಾಡೋದಾದ್ರೆ ಅದು ಸೊ ಬಿಸ್ನೆಸ್ಗೆ ಮಾಡ್ಬೇಕಾಗತ್ತೆ. ಅದು ಜ್ಯೋತಿನ ನಾವು ಇಲ್ಲಿ ಮನೆ ಯೂಸಿಗೆ ಅಂತೂ ಮಾಡಕ್ ಆಗಲ್ಲ. ಅದು ದೊಡ್ಡ ದೊಡ್ಡ ಮಿಲ್ಗಳಿಗೆ, ಪೇಪರ್ ಫ್ಯಾಕ್ಟ್ರಿ, ಆಮೇಲೆ ಅವಲಕ್ಕಿ ಮಾರಾಟಕ್ಕೆ ಅದನ್ನ ಯೂಸ್ ಮಾಡ್ತಾರೆ ಜ್ಯೋತಿ ಅಕ್ಕಿ ಅನ್ನೋದು. ಇನ್ನು ನಮಗೆ ತುಂಬಾ ದುಡ್ಡು ಕೊಟ್ಟು 60 ರೂಪಾಯಿ ಗಟ್ಲೆ ಕೆಜಿಗೆ ದುಡ್ಡು ಕೊಟ್ಟು ತಿನ್ಬೇಕಲ್ಲ ಅಂತ ಹೇಳಿ ನಾವು ಅದನ್ನ ಅಮನ್ ಅಕ್ಕಿನ ನಾವು ಇಲ್ಲಿ ಬೆಳೆದ್ರೆ ಭತ್ತನ, ಅದು ಸೊ ಸಣ್ಣ ಅಕ್ಕಿ, ಪ್ಯೂರ್ ಮನೆಗೆ ಯೂಸ್ ಮಾಡುವಂತ ಅಕ್ಕಿ, ಸಣ್ಣ ಅಕ್ಕಿ, ಬುಲೆಟ್ ರೈಸ್, ಅದೇನೇನೋ ಈಗ ಹೊರಗಡೆ ತರ್ತೀವಲ್ಲ ಪ್ಯಾಕೆಟ್ ಅಕ್ಕಿಗಳು, ಬುಲೆಟ್ ಅಂತೆ, ಮಲ್ಲಿಗೆ, ಅವೆಲ್ಲ ರೈಸ್ ಅಮನ್ ಇದ್ರ ಸಿಚುವೇಶನ್ ಇರತ್ತೆ ಸಣ್ಣ ಅಕ್ಕಿ. ಅದನ್ನ ನಾವೀಗ ಇಲ್ಲೇ ಬೆಳೆದು ನಾವು ದುಡ್ಡು ಸುಮ್ನೆ ಯಾಕಷ್ಟೊಂದು ದುಂದು ವೆಚ್ಚ ಮಾಡೋ ಅಂತ ಹೇಳಿ ಇಲ್ಲೇ ಬೆಳೆದು ಅದನ್ನ ಯೂಸ್ ಮಾಡ್ತಾ ಇದೀವಿ. ಆಲ್ರೆಡಿ ಹೋದ ವರ್ಷ ಬೆಳೆದಿದ್ದನ್ನ ಇಷ್ಟ ತನಕ ಈ ವರ್ಷ ತನಕನು ಅದನ್ನ ಯೂಸ್ ಮಾಡಿದೀವಿ. ಮತ್ತೀಗ ಮತ್ ಬರತ್ತೆ, ಮುಂದಿನ ವಾರ ಕಟಾವ್ ಆಗೋದ್ರಿಂದ ಮತ್ ಬರತ್ತೆ, ಅದನ್ನ ಯೂಸ್ ಮಾಡ್ಕೊಂತೀವಿ ಎಲ್ಲರೂ. ಇದು ಈಗ ನೀವು ಯಾವ ಕ್ರಮ ಅನುಸರಿಸಿದ್ರಿ, ರಾಸಾಯನಿಕ ಕ್ರಮನ ಏನು ಸಾವಯವನ ಈ ಒಂದು ಕೃಷಿಯಲ್ಲಿ? ಸರ್, ಈ ಕೃಷಿಯಲ್ಲಿ ಹೆಂಗಪ್ಪ ಅಂದ್ರೆ ಈಗಿನ ಸಿಚುಯೇಷನ್ ಅಲ್ಲಿ ನಾವು ಅದನ್ನ ನಾವು ಫಸ್ಟ್ ಸಾವಯವಾಗಿ ನಾವು ರೆಡಿ ಮಾಡಿರ್ತೀವಿ ಗದ್ದೆನ, ಎಲ್ಲ ಉಳುಮೆ ಮಾಡಿ ಗೊಬ್ಬರ ನಮ್ದು ದನದ ಗೊಬ್ಬರ ಅವು ಇವು ಎಲ್ಲ ಕೆಮ್ಮಣ್ಣೆಲ್ಲ ಹಾಕಿ ನಾವು ಸಾವಯವ ಮಾಡಿರ್ತೀವಿ. ಈಗ ನೆಕ್ಸ್ಟ್ ನಾವು ಉಳುಮೆ ಮಾಡಿ ಅಲ್ಲಿ ಭತ್ತ ನಾವೆಲ್ಲ ಮಾಡ್ಬೇಕಾದ್ರೆ ಕೊನೆಗೆ ರಾಸಾಯನಿಕ ಗೊಬ್ಬರ ಹಾಕ್ಲೇಬೇಕಾಗತ್ತೆ ಒನ್ ಟೈಮ್. ಯಾಕಂದ್ರೆ ಜಾಸ್ತಿ ಕೂಡ ಆರೋಗ್ಯದ ಪರಿಸ್ಥಿತಿ ನಾವು ಅರ್ಥ ಮಾಡ್ಕೊಂಡ್ ಕೂಡ ನಾವೇ ಸ್ವಂತ ತಿನ್ನೋದ್ರಿಂದ ಜಾಸ್ತಿ ರಾಸಾಯನಿಕ ಗೊಬ್ಬರ ಎಲ್ಲ ನಾವು ಹಾಕೋದಿಲ್ಲ, ಮನೆ ಗೊಬ್ಬರ ಯೂಸ್ ಮಾಡ್ತೀವಿ. ಈಗ ನಮ್ದು ಅದಕ್ಕೋಸ್ಕರನೇ ಕುರಿ ದನ ಎಲ್ಲ ಸಾಕಿದೀವಿ, ಆ ಗೊಬ್ಬರನ ಇಲ್ಲೇ ನಮ್ ಹೊಲ ಗದ್ದೆ ಮನೆ ಯೂಸ್ ಮಾಡ್ತೀವಿ. ಕುರಿಗಳಲ್ಲಿ ಇದು ಸ್ಥಳೀಯವಾಗಿ ಸಿಗ್ತಕ್ಕಂತ ಒಂದು ತಳಿನ ಇಲ್ಲ ಇಂಪ್ರೂವ್ಡ್ ಅಂತ ಹೇಳ್ತೀವಿ ಹೈಬ್ರಿಡ್ ತಳಿನ ಸರ್? ಈಗ ನಾವು ಹೈಬ್ರಿಡ್ ಸಾಕಾಗಲ್ಲ ಇಲ್ಲಿ. ಈ ಕುರಿ ವಿಚಾರದಲ್ಲಿ ನಮ್ ತಂದೆಯವರಿಗೆ ಗೊತ್ತಿದೆ, ಅವರೇ ಬಿಸ್ನೆಸ್ ಮ್ಯಾನ್ ಅವರು ಕುರಿಯಲ್ಲಿ. ಈಗ ನಾವೆಲ್ಲ ಸಾಕಿರೋದು ನಾಟಿ ಕುರಿಗಳು. ನಾಟಿ ಕುರಿಗಳು ಅಂದ್ರೆ ಊರಲ್ಲಿ ಸಿಗ್ತಕ್ಕಂತ? ಊರಲ್ಲಿ ಯಾಕಂದ್ರೆ ನಾಟಿ ಕುರಿಗಳು ಹೆಂಗಾಗ್ತವೆ ಅಂದ್ರೆ ಹೈಬ್ರಿಡ್ ಕುರಿಗಳು ತಂದ್ರೆ ನಾವೇ ಮ್ಯಾನುಫ್ಯಾಕ್ಚರ್ ಮಾಡಿ ಫುಡ್ ನ ಹಾಕ್ಬೇಕಾಗತ್ತೆ ಹೊರಗಡೆಯಿಂದ ತಂದಿ. ಇಲ್ಲ, ಹೊರಗಡೆಯಿಂದ. ಇವರು ಡೈಲಿ ವಾಕಿಂಗ್ ಅಲ್ಲಿ ಹೋಗಿ ಕುರಿನ ಮೇಯಿಸ್ಕೊಂಬರೋದ್ರಿಂದ ಅವೆಲ್ಲ ನಾಟಿ ಇದ್ರೇನೆ ಅವು ಬದುಕೋದು. ಹೈಬ್ರಿಡ್ ಅಂದ್ರೆ ಅಲ್ಲೇ ನಾವು ಸಾಕ್ಬೇಕಾಗತ್ತೆ, ಫಾರ್ಮ್ ತರ ಮಾಡಿ ಒಳಗಡೆನೆ ಫುಡ್ ನ ಎಲ್ಲ ಹಾಕಿ ತೋಟದಲ್ಲಿ ಬಿಡ್ಬೇಕಾಗತ್ತೆ. ಆತರ ಸಾಕಕ್ಕೆ ಆಗಲ್ಲ. ಇವೆಲ್ಲ ನಾಟಿ, ಜಲ್ ಜಲ್ದಿ ಹೋಗ್ಬೇಕು, ಕಿಲೋಮೀಟರ್ ಗಟ್ಲೆ ಹೋಗ್ಬೇಕು, ಅವು ತಿನ್ಕೊಂಬರ್ಬೇಕು. ಸೊ ನಾಟಿ ಪ್ಯೂರ್. ಆಮೇಲೆ ಅದು ನಾಟಿ ಮಟನ್ ಕೂಡ ತುಂಬಾ ರೇಟು, ಯೂಸ್ ಮಾಡಕ್ಕೆ ಅದು ಒಳ್ಳೆ ಮಟನ್, ಮಾಂಸ ತುಂಬಾ ಚೆನ್ನಾಗಿ ಸಿಗತ್ತೆ, ಹಾಗೆ ಅಮೌಂಟ್ ಕೂಡ ತುಂಬಾ ರೇಟ್ ಇದೆ ನಾಟಿಗಳಿಗೆ. ರೇಟ್ ಇದೆ, ಹೈಬ್ರಿಡ್ಗೆ ತುಂಬಾ ಕಮ್ಮಿ ಇದೆ. ಎಷ್ಟು ಸಾಕಿದಿರಿ ಸರ್? ಸರ್, ನಮ್ಮಲ್ಲಿ 100 ಇದೆ. ಜಾಸ್ತಿ ಇತ್ತು, ಒಂದ್ ಬೀಡ್ ಕಟಾವ್ ಮಾಡಕ್ ಕೊಟ್ಟಿದೀವಿ. 200 ಅಲ್ಲಿ 100 ನ ಕೊಟ್ಟಿ ಹೋದ ವರ್ಷ ನಾವು, ಈ ವರ್ಷ ಮರಿಗಳು ಎಲ್ಲ ಸೇರಿದ್ರೆ 150 ಇದೆ. ಇದು ಯಾವ ರೀತಿಯಿಂದ ಈಗ ಹೊರಗಡೆ ಮೇಯಿಸ್ಕೊಂಡು ಬಂದು ಕೊಟ್ಟಿಗೆಯಲ್ಲಿ ಕೂಡ ಹಾಕ್ತೀರಾ ಹೆಂಗೆ ಸರ್? ಸರ್, ಡೈಲಿ 10 ಗಂಟೆಗೆ ಓಪನ್ ಮಾಡ್ತೀವಿ. ಒಬ್ರು ಇಬ್ರು ಹೋಗ್ತಾರೆ ಮೇಯಿಸ್ಕೊಂಡ್ ಬರಕ್ಕೆ. ಸಂಜೆ 5 ಗಂಟೆ ಕರೆಕ್ಟ್ ಆಗಿ ಮತ್ತೆ ಅವನ್ನ ವಾಪಸ್ ಗೋಡನ್ ಅಲ್ಲಿ ಹಾಕ್ತಿವಿ. ಅಂದ್ರೆ ಇದೇ ತರ ನಾವೊಂದು ಶೆಡ್ ಮಾಡಿರ್ತೀವಿ, ಒಂದು 15x100 ಮಾಡಿರ್ತೀವಿ. ಸೊ ಅದ್ರಲ್ಲಿ ಹಂಗೆ ಬಿಟ್ಟಿರ್ತೀವಿ, ಓಪನ್ ಆಗಿ ಬಿಟ್ಟಿರ್ತೀವಿ. ಸುತ್ತ ಬೇಲಿ ತಂತಿ ಬೀಡಿಂಗ್ ಮಾಡಿದೀವಿ. ಸೊ ಅದ್ರಲ್ಲಿ ಸೇಫ್ಟಿ ಆಗಿರತ್ತೆ, ಯಾವ್ದು ನಾಯಿ ಅವು ಇವು ಏನು ಹಿಡಿಬಾರ್ದು ಅಂತ. ಮತ್ತ ಅದನ್ನ ನೆಕ್ಸ್ಟ್ ಡೇನೆ ತೆಗಿಯೋದು. ಮತ್ತೆ ಈಗ ಇದ್ರ ಜೊತೆಗೆ ಜಾನುವಾರು ಕೂಡ ಹೇಳಿದಿರಿ ಅಲ್ವಾ, ಇದು ಏನು ಲೋಕಲ್ ತಳಿನಾ ಏನು ಜರ್ಸಿ HF? ಸರ್, 3 ತಳಿನೂ ಇದೆ ನಮ್ಮನೇಲಿ. ಒಂದು ಏನು ಲೋಕಲ್ ನಾಟಿ ಆಕ್ಳು ಅಂತಾರೆ, ಆಮೇಲೆ ಮಲೆನಾಡು ಗಿಡ್ಡ ಅಂತ ಹೇಳ್ತಾರಲ್ಲ ಈ ಕಡೆ, ಅದು ಇತ್ತು ಒಂದು, ನಾವು ಸೇಲ್ ಮಾಡಿದ್ವಿ. ಈಗ ಇನ್ನು 2 ಇದೆ, ಅವು 2 ಸಿಂಧಿ ಆಕ್ಳು ಅಂತ. ಅವು ಏನಪ್ಪಾ ಅಂದ್ರೆ ಜಾಸ್ತಿ ಹಾಲಿಗೆ ಅಂತ ಹೇಳಿ ಇದ್ ಮಾಡ್ತ, ಮೇನ್ ಮಾಡೋದೇ ಹಾಲಿಗೆ, ಹಾಲು ಉತ್ಪನ್ನಕ್ಕೋಸ್ಕರನೇ ಸಾಕೋದು ಜಾಸ್ತಿ. ಸೊ ಅವು ಹಾಲು ಒಂದು 3 ಲೀಟರ್ ಕೊಡುತ್ತೆ, 5 ಲೀಟರ್ ಕೊಡಬೇಕು ಆಕ್ಚುಲಿ. ಈಗ ಸ್ವಲ್ಪ ಕಮ್ಮಿ ಇರೋದ್ರಿಂದ ನಾವು ಅವನ್ನ ಮನೆಯಲ್ಲೇ ಫುಡ್ ಹಾಕಿ ಸಾಕೋದ್ರಿಂದ 3.5 ಲೀಟರ್ ಒಂದೊಂದು ಆಕ್ಳು ಒಂದು ಟೈಮಿಗೆ, ಸಂಜೆ ಬೆಳಿಗ್ಗೆ ಸೇರಿದ್ರೆ ಒಂದು 5-6 ಲೀಟರ್ ಒಂದು ಹಸು ಕೊಡತ್ತೆ ಆಕ್ಳು. 10 ಲೀಟರ್ ಕೊಡಬೇಕು, ಬೇರೆ ಹಂಗೆ ಓಡಾಡಿಸಿ ಎಲ್ಲಾದ್ರೂ ಚೆನ್ನಾಗಿ ಫುಡ್ ಹಾಕಿದ್ರೆ 10 ಲೀಟರ್ ಕೊಡಬೇಕು ಒಂದು ದಿವಸಕ್ಕೆ. ಆಗಿದೆ, ಅದರಿಂದ ಬರುವಂತದ್ದು ಅವಕ್ಕೆ ಹಿಂಡಿಗೆ ಯೂಸ್ ಮಾಡ್ಕೊಂತಾರೆ. ಎಮ್ಮೆ ಸಾಕಿದೀರಾ? ಎಮ್ಮೆ ನಮ್ಮಲ್ಲಿ ಇಲ್ಲ, ಅದು ನಾವು ಸಾಕಿಲ್ಲ ಸದ್ಯಕ್ಕೆ. ಇಲ್ಲ, ಸಾಕ್ಬೋದು, ಸಾಕಿಲ್ಲ ಈಗ, ಮೇಂಟೆನೆನ್ಸ್ ಯಾರು ಇಲ್ಲ ಅಂತ ಹೇಳಿ. ಇದ್ರ ಜೊತೆಗೆ ಕೋಳಿ? ಸರ್, ಕೋಳಿ ನಾವು ಒಂದು 100-150 ಸಾಕಿದ್ವಿ, ನಾಟಿ ಕೋಳಿ. ಅವು ಯಾವ್ದು ಈಗ ಸಾಕಕ್ಕೆ ಅಲ್ಲಿ ನಮಗೆ ಯಾರು ಜನ ಇಲ್ಲದ ಕಾರಣ ಸುಮ್ನೆ ಈಗ ಮನೆ ಯೂಸಿಗೆ ಅಂತ ಹೇಳಿ ಅವಾಗ ಅವಾಗ ಯೂಸ್ ಮಾಡಕ್ಕೆ ಒಂದು 10-20 ಸಾಕೊಂಡಿದೀವಿ. ಸುಮ್ನೆ ಹಂಗೆ ಬಿಡ್ತೀವಿ, ಬಿಟ್ಬಿಡ್ತೀವಿ ಅವನ್ನ, ಯಾವ್ದೇ ಕಾರಣಕ್ಕೂ ಫಾರಂ ಗಿರ ಆತರ ಏನು ಮಾಡಲ್ಲ. ಊರಲ್ಲಿ ಸಿಗ್ತಕ್ಕಂತ ಕೋಳಿನಾ ಇಲ್ಲ ಯೂನಿವರ್ಸಿಟಿಯಿಂದ ಕೊಡ್ತಾರಲ್ಲ ಗಿರಿರಾಜ ಬೇರೆ ಬೇರೆ ತಳಿ? ಈಗ ತಂದಿರೋದು ನಾವು ಹೊರಗಡೆ, ಅದೇ ಫಾರಂ ಅದು, ಅದ್ ನಾಟಿ ಕಲರ್ ಇದ್ರು ಕೂಡ ಫಾರಂ ಕೋಳಿ ತರಾನೇ, ಹೊರಗಡೆ ಮರಿಗಳು ಅಲ್ಲಿಂದಾನೆ ತಂದಿದ್ವಿ. ನಾಟಿ ಪ್ಯೂರ್ ನಾಟಿ ಅಂದ್ರೆ ನಾವು ಮನೆಯಲ್ಲೇ ಮೊಟ್ಟೆ ಮಾಡಿಸಿ ಮನೆಯಲ್ಲೇ ಸಾಕುವಂತದ್ ನಾಟಿ ಕೋಳಿ. ಅವು ತುಂಬಾ ಮರಿ ಮಾಡ್ತಾರ, ತುಂಬಾ ಕಮ್ಮಿ ಆಗಿದೆ ಈಗಿನ ಕಾಲದಲ್ಲಿ, ಅದ್ ಯಾರು ಸಾಕ್ತಾ ಇಲ್ಲ ತುಂಬಾ ಕಮ್ಮಿ. ಈಗ ಏನಿದ್ರು ಫಾರಂ ಕೋಳಿಗಳು. ಈಗ ಈ ಕೃಷಿ ಜೊತೆಗೆ ಸಣ್ಣದೊಂದು ಇಟ್ಟಿಗೆ ತಯಾರು ಮಾಡ್ತಕ್ಕಂತ ಒಂದು ಇದನ್ನು ಆರಂಭ ಮಾಡಿ ಘಟಕ ಕೂಡ ಆರಂಭ ಮಾಡಿದಿರಿ. ಹೇಗೆ ಎರಡು ಸಂಭಾಳಿಸ್ಕೊಂತೀರಾ ಸರ್? ಸರ್, ಈಗ ನಾವು ಇಟ್ಟಿಗೆ ಇದು ಜೀವನ ನಡೆಸೋಕ್ಕೋಸ್ಕರ ಇದೊಂದು ಸ್ಕೀಮ್ ನಮ್ದಿದು. ಏನಪ್ಪ, ಇಲ್ಲಿ ಸಣ್ಣ ಪುಟ್ಟ ಈ ಕಡೆ ಜಂತ ಮನೆಗಳು ಮತ್ತೆ ಈ ನಮ್ಮ ಸುತ್ತಮುತ್ತ ಅಷ್ಟೇ, ಈ ಶಿವಮೊಗ್ಗ ಏನ್ ಸುತ್ತಮುತ್ತ ಇದೆಯಲ್ಲ ಅಲ್ಲಿ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಇಟ್ಕೆನ ತಯಾರು ಮಾಡಿ ಇಲ್ಲೇ. ಈಗ ಇದು ಸೀಸನ್ಗಳಲ್ಲಿ ನಾವು ಬೇಸಿಗೆ ಸೀಸನ್ ಬಂದಾಗ ಈ ತರ ಇಟ್ಕೆನ ಕೊಯ್ಸಿ ಉಮ್ಮಿ ಹಾಕಿ ಅದನ್ನ ನಾವು ಸುಟ್ಟಿ ಸೇಲ್ ಮಾಡ್ತೀವಿ. ಇದು ಒಂದು ನಮಗೆ ಆಧಾರ ಆಗಿದೆ, ಏನಪ್ಪ ಜೀವನಕ್ಕೆ ಒಂದು ದುಡ್ಡಿಂದ ಒಂದು ಆಧಾರ ಆಗಿದೆ. ಇದು ಹೇಗೆ ನಿಮ್ಗೆ ಹೊಳಿಯಿತು ಇದನ್ನೇ ಮಾಡ್ಬೇಕಂತ ಹೇಳಿ ಕ್ವಶನ್, ಇದು ಹೇಗೆ ಹೊಳಿಯಿತು ಅಂತ. ಈಗ ಏನಾದ್ರು ಈಗ ನಾವು ಓದೋ ಬರ ಮಾಡ್ತಿದ್ವಿ, ಹೀಗೆ ನಾವು ಹೋಗೋಬರ ಮಾಡ್ಬೇಕಾದ್ರೆ ನೋಡಿ ಎಲ್ಲರಿಗೂ, ನೀವು ಮೊದಲನೇ ಕ್ವಶನ್ ಕೇಳಿದ್ರಲ್ಲ ಅದೇ ತರ ಆಯ್ತು. ಎಲ್ಲರಿಗೂ ನೌಕರಿ ಸಿಗಲ್ಲ ಅಂತ ಏನಿದೆ ಅಲ್ಲ, ನಾವು ತುಂಬಾ ಟ್ರೈ ಮಾಡಿದ್ವಿ, ಸಿಕ್ತು. ಸಿಕ್ಕಿದ್ರು ಕೂಡ ಲಾಸ್ಟ್ ಟೈಮಿಗೆ ಆಲ್ರೆಡಿ ನನಗೆ ಹೊಳೆದಿತ್ತು ಈ ತರ ಬಿಸ್ನೆಸ್ ಮಾಡ್ಬೋದಲ್ಲ ಹತ್ತು ಜನಕ್ಕೆ. ನಾವು ಈಗ ನಾವು ಬೇರೆಯವ್ರ ಹತ್ರ ನಾವು ಕೈ ಕೆಳಗೆ ಕೆಲಸ ಮಾಡೋಕ್ಕಿಂತ ನಮ್ಗೆ ನಾವು ಕೆಲಸ ಕೊಟ್ಟು ನಾವು ಕೆಲಸ ಮಾಡಿದ್ರೆ ಚೆನ್ನಾಗಿರತ್ತೆ ಅಂತ ಹೇಳಿ ನಮ್ಮ ನಮ್ಮ ಸ ಉದ್ಯೋಗಸ್ಥರನ್ನ ಹಿಡ್ಕೊಂಡು ಸಹಪಾಠಿಗಳ ಜೊತೆ ನಾವು ಕೂಡ ಕೆಲಸ ಮಾಡಿಕೊಂಡು ಇದನ್ನ ಬೆಳೆಸ್ಕೊಂಡು ಹೋಗ್ತಾ ಇದೀವಿ 4-5 ವರ್ಷದಿಂದ. ಇದರಲ್ಲಿ ನೀವೇನ ಪ್ರಮುಖರು ಇಲ್ಲ ನಿಮ್ಮ ತಂದೆಯರು ಕೂಡ ಇದಾರೆ ಜೊತೆಗೆ? ಈಗ ಬಂಧುಗಳಾಗ್ಲಿ ಆಮೇಲೆ ಮಿತ್ರ ಫ್ರೆಂಡ್ಸ್ ಸರ್ಕಲ್ ಆತರದ್ದು ಅದು ಪಾರ್ಟ್ನರ್ಶಿಪ್ ಅಲ್ಲಿ ನಾವು ಮಾಡಿಲ್ಲ, ಇಲ್ಲೇ ನಮ್ ತಂದೆಯವ್ರನ್ನೇ ಪಾರ್ಟ್ನರ್ ಮಾಡ್ಕೊಂಡು ಸೊ ಇದನ್ನ ಮಾಡ್ಕೊಂಡು ಹೋಗ್ತಾ ಇದೀವಿ. ಹೇಗೆ ಇದು ಈಗ ನಿಮ್ಗೆ ಇದ್ರ ಬಗ್ಗೆ ಏನಾದ್ರು ತರಬೇತಿ ಸಿಕ್ಕಿತ್ತ ಮೊದ್ಲು? ಸರ್, ಇದನ್ನ ಏನು ಅಂದ್ರೆ ತರಬೇತಿ ಎಲ್ಲರಿಗೂ ಅಲ್ಲ, ಕೊಡೋದಕ್ಕಿಂತ ತರಬೇತಿ ಬೇಕೇ ಬೇಕಾಗತ್ತೆ. ನಾವಿಲ್ಲಿ ಬಂದಿದೀವಿ ಇದೇನು ಎತ್ತ ಅಂತ ತಿಳ್ಕೊಂಡೇನೆ ಮಾಡಕ್ಕಾಗಲ್ಲ. ಈಗ ಅವರು ಕೆಲಸದವರು ಕೆಲಸ ಮಾಡ್ತಾರೆ ಅಂದ್ರೆ ನಾವು ಮಾಡಿಸ್ಬೇಕಾಗತ್ತೆ, ಮಾಡಿಸಿದಾಗ ನಾವು ತಿಳ್ಕೊಳ್ಲೇಬೇಕಾಗತ್ತೆ. ಹೌದಾ? ಸೊ ನಾವು ಏನಂದ್ರೆ ನಾವು ಸ್ಟಾರ್ಟ್ ಮಾಡ್ಬೇಕಾದ್ರೆ ಒಂದು ವರ್ಷದಲ್ಲಿ 6 ತಿಂಗಳು ಓಡಾಡಿದೀನಿ ಸುತ್ತಮುತ್ತ, ಯಾರ್ಯಾರು ಕೊಯ್ತಾರೆ ಇದೇ ತರ ಇಟ್ಕೆ ಬಿಲ್ಡ್ ಮಾಡ್ತಾ ಇದಾರಲ್ಲ ಎಲ್ಲಾರ ಹತ್ರ ಹೋಗಿ ಇದೇ ತರ ಮಾಹಿತಿ ತಗೊಂಡಿದ್ದೀರಿ, ನೀವು ತಗೊಂಡ್ತಾ ಇದೀರಲ್ಲ ಅದೇ ತರ ಮಾಹಿತಿನ ನಾವು ಹೀಗೆ ತಗೊಂಡು ಈ ತರನ ಕೊಯ್ಸೋದು ಅದು ಇದು ಅಂತ ಹೇಳಿ ನಾವು ಅದನ್ನ ಇಲ್ಲಿ ಬಂದು ಸ್ಟಾರ್ಟ್ ಮಾಡಿದೀವಿ. ನಮ್ ಸಹೋದ್ಯೋಗಿಗಳು ಅದನ್ನೆಲ್ಲ ಹೇಳ್ಕೊಟ್ಟಿದ್ದಾರೆ. ಸೊ ಇದಕ್ಕೆ ಈಗ ಯಾವ ರೀತಿಯಿಂದ ಅಂದ್ರೆ ಆರಂಭದಲ್ಲಿ ಈಗ ಒಂದು ಇಟ್ಟಿಗೆನ ಮಾಡ್ಬೇಕಂದ್ರೆ ಏನೇನ್ ಸಾಮಗ್ರಿ ಬೇಕಾಯ್ತದೆ? ಸರ್, ಇದಕ್ಕೆ ಸುಮಾರು ಒಂದು ಮಣ್ಣನ್ನ ನಾವು ಒಂದು ಶಿಲೆ ಮಾಡಬೇಕು ಅಂದ್ರೆ ಸುಮಾರು ಐಟಮ್ಗಳು ಉಪಕರಣಗಳು ಬೇಕಾಗುತ್ತೆ. ನಿಮ್ಗೆ ಇದ್ರ ಬಗ್ಗೆ ಮಾಹಿತಿ ಅಂದ್ರೆ ಎಲ್ಲಾರು ಒಂದೇ ತರಾನೇ ಮಾಡೋದು. ಆ ಉಪಕರಣಗಳು ಆಲ್ರೆಡಿ ಯೂಟ್ಯೂಬ್ಗಳಲ್ಲಿ ಈಗಾಗಲೇ ಜಾಲತಾಣದಲ್ಲಿ ಇದಾವೆ. ಈಗ ನಿಮಗೆ ಹೌ ಟು ಪ್ರಿಪೇರ್ ಬ್ರಿಕ್ಸ್ ಅಂತ ಹೊಡೆದ್ರೆ ಸೊ ನಿಮಗೆ ಆಲ್ರೆಡಿ ತೋರಿಸ್ತಾರೆ ಅದೇ ತರ ಮಾಡ್ಬೇಕಾಗತ್ ನಾವು, ಯಾಕಂದ್ರೆ ನಾವು ಬೇರೆ ತರ ಮಾಡಕ್ಕಾಗಲ್ಲ. ಅಂದ್ರೆ ಟೈಪ್ ಆಫ್ ಮಿಷಿನ್ ವೆರೈಟಿ ತುಂಬಾ ಇದೆ, ದೊಡ್ಡದು ಮಿಷಿನ್ಗಳು ಬಂದಿದೆ ಈಗ ಆಲ್ರೆಡಿ. ಆದ್ರೆ ನಾವ್ ಇದನ್ನ ಹೇಗ್ ಮಾಡಿದೀವಿ ಅಂದ್ರೆ ಅಚ್ಚುಗಳು ಅಂತ ಸಿಗತ್ತೆ, ಸೊ ಕೆಸರನ್ನ ಕಲಸಿ ಅದರಲ್ಲಿ ಅಚ್ಚನ್ನ ಹಾಕಿ ಅದನ್ನ ಇಲ್ಲಿ ಬಿಲ್ಡ್ ಮಾಡಿ ಅದನ್ನ ಒಣಗಿಸಿ ಈ ತರ ನಾವು ಅಲ್ಲಿ ಮಾಡಿದೀವಲ್ಲ ಆ ತರ ಗುಮ್ಮಿಗಳನ್ನ ಕಟ್ಟಿ ಅದನ್ನ ನಾವು ಇದು ಫೈರ್ ಕೊಡ್ಬೇಕು, ಫೈರ್ ಹಾಕಿ ಸುಡ್ಬೇಕು ಅದನ್ನ. ಫೈರ್ ಇದು ಎಷ್ಟು ಗಂಟೆವರೆಗೆ ಕೊಡ್ತೀರಿ? ಸರ್, 24 hours ಫೈರ್ ಕೊಟ್ಟಿ ಅದನ್ನ ಬರ್ನ್ ಮಾಡ್ಬೇಕು. ಬರ್ನ್ ಮಾಡಾದ್ಮೇಲೆ ಅದು ಯಾವ ಬಣ್ಣಕ್ಕೆ ತಿರುಗಾದ್ಮೇಲೆ ತಗೊಳ್ತೀರಿ ನೀವು? ಅದು ಪ್ಯೂರ್ ಕೆಂಪು ಅಂತಾರೆ, ಕೆಂಪು ಆದಷ್ಟು ಕೆಂಪು ಆಗಲ್ಲ, ಒಂದು ಬೆಂಕಿ ಕಲರ್ ಇರತ್ತೆ. ಏನ್ರಿ? ಈಗ ಇದಕ್ಕೆ ಮುಖ್ಯವಾಗಿ ಕಚ್ಚಾ ವಸ್ತು ಅಂದ್ರೆ ಮಣ್ಣು ಅಲ್ವಾ? ಸರ್, ಮಣ್ಣಂದ್ರೆ ಒಂದೇ ತರ ಮಣ್ಣಲ್ಲಿ ಆಗಲ್ಲ ಇದು. ಈ ತರ ಮಣ್ಣು ಎಂಟೇರ್ ನಮ್ಮ ಸುತ್ತಮುತ್ತ ಇಲ್ ಬಿಟ್ರೆ ಜಾಸ್ತಿ ಹೊರಗಡೆ ಬರೀ ಕೆಮ್ಮಣ್ಣು ಪ್ರದೇಶನೇ ಇರತ್ತೆ, ಅದ್ರಲ್ಲಿ ಆಗಲ್ಲ. ಮತ್ತೆ ತುಂಬಾ ಕಲ್ ಪ್ರದೇಶ ಇರತ್ತೆ, ಕಪ್ಪನು ಇರತ್ತೆ, ಅಲ್ಲೂ ಆಗಲ್ಲ. ಇದು ಮೇನ್ ಆಗಿ ಅಂದ್ರೆ ಈ ಭತ್ತದ ಗದ್ದೆ ಮಾಡಿರ್ತೀವಲ್ಲ ಆ ಮಣ್ಣು ಬೇಕಾಗತ್ ತುಂಬಾ. ಅದ್ರಲ್ಲಿ 4 ಮಣ್ಣು ಮಿಕ್ಸ್ಡ್ ಮಾಡ್ಲೇಬೇಕಾಗತ್ತೆ. ಒಂದೇನಪ್ಪ ಅಂದ್ರೆ ಕೆಮ್ಮಣ್ಣು, ಇನ್ನೊಂದು ಗ್ರಾವಲ್ ಅಂತ ಸಿಗತ್ತೆ, ಆಮೇಲೆ ಮಾಮೂಲಿ ಒಂದು ಗದ್ದೆ ಮಣ್ಣು. ಇವು ಮಿಕ್ಸ್ ಮಾಡಿ ಅದನ್ನ ನಾವು ಡೋಸಿಂಗ್ ಮಾಡಿಸಿ ಬಿಡಬೇಕಾಗತ್ತೆ. ಒಂದು ತಿಂಗಳು ಅದನ್ನ ಮಿಕ್ಸ್ ಮಾಡಿಸ್ಬೇಕಾಗತ್ತೆ. ಆಮೇಲೆ ಇವರು ಬೇಸಿಗೆಯಲ್ಲಿ ಬಂದು ಮಾಮೂಲಿ ಇದನ್ನ ಮಾಡ್ತಾರೆ. ಅದನ್ನೆಲ್ಲ ವರ್ಷಾನುಗಟ್ಟಲೆ ಬೇಕಾಗತ್ತೆ ಪ್ರಿಪೇರ್ ಮಾಡಕ್ಕೆ. ಇದರಲ್ಲಿ ಈಗ ನಾಲ್ಕೈದು ಮಣ್ಣು ಸೇರಿಸಬೇಕಂತ ಹೇಳಿದ್ರಿ, ಯಾವ ಪ್ರಮಾಣದಲ್ಲಿ ಸೇರಿಸ್ತೀರಿ ಸರ್? ಇದನ್ನ ಈಗ ಒಂದು ಲಾರಿ ಉದಾಹರಣೆ, ಒಂದು ಲಾರಿ ತಗೊಳೋಣ ಟಿಪ್ಪರ್, ಅದರಲ್ಲಿ ಮುಕ್ಕಾಲು ಲೋಡ್ ನಮ್ಮ ಗದ್ದೆ ಮಣ್ಣಾದ್ರೆ ಇನ್ನು ಕಾಲು ಪರ್ಸೆಂಟ್ ಏನಿದೆ ಅಲ್ಲ ಅದರಲ್ಲಿ ಮೂರು ಮಣ್ಣು ನಾವು ಮಿಕ್ಸ್ ಮಾಡ್ಬೇಕು. ಆತರ ಒಂದು ಹತ್ತು ಪುಟ್ಟಿ ಮಣ್ಣಿಗೆ, ಗದ್ದೆ ಮಣ್ಣಿಗೆ ಒಂದು ಪುಟ್ಟಿ ಕೆಮ್ಮಣ್ಣು, ಒಂದ್ ಪುಟ್ಟಿ ಗ್ರಾವಲ್, ಈ ತರ ಆದ್ರೆ ತುಂಬಾ ಚೆನ್ನಾಗಿರತ್ತೆ, ಗಟ್ಟಿ ಬರತ್ತೆ ಇಟ್ಕೆ. ಈಗ ಈ ಮಣ್ಣನ್ನ ಮಿಕ್ಸ್ ಮಾಡ್ಬೇಕಾದ್ರೆ ನಮ್ಮ ಕುಂಬಾರಿಕೆ ಮಾಡೋರು ಯಾವ ರೀತಿಯಿಂದ ಮಡಿಕೆ ಮಾಡ್ಬೇಕಾದ್ರೆ ಇದ್ ಮಾಡ್ತಾರೆ ನೋಡಿ, ಆತರ ಮಾಡ್ತೀರಾ ಮಿಕ್ಸ್? ಸರ್ ಸೇಮ್ ಅದೇ ತರನ, ಅದನ್ನ ಕಲ್ಸಿ ತುಂಬಾ ಪ್ಯೂರ್ ಆಗಿ ಹದ ಮಾಡಿ ಆ ಮಣ್ಣನ್ನ ಈ ತರ ಸಿಲೆ ಮಾಡ್ಬೇಕಾಗತ್ತೆ. ಇದು ಬೇಡಿಕೆ ಅನುಗುಣವಾಗಿ ನೀವು ತಯಾರಿ ಮಾಡ್ತೀರಾ ಇಲ್ಲ ಮೊದ್ಲೇ ಅಡ್ವಾನ್ಸ್ ಆಗಿ ತಯಾರಿ ಮಾಡಿ ಇಟ್ಕೊಂತೀರಾ? ಸರ್ ಇದು ಈಗ ನಾವು ಬೇಸಿಗೆಯಲ್ಲಿ ಇದು ಸೀಸನ್ ಸಿಗೋದ್ರಿಂದ ನಾವು ಬೇಸಿಗೆಯಲ್ಲಿ ಪ್ಯೂರ್ ನಾವು ಇದನ್ನೆಲ್ಲ ಪ್ರಿಪೇರ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಅದನ್ನ ನಾವು ಕೂಡಿ ಇಟ್ಕೋಬೇಕಾಗತ್ತೆ, ಆಮೇಲೆ ಜನ ಬಂದು ನೋಡ್ಕೊಂಡು ತಗೊಂತಾರೆ. ಅಡ್ವಾನ್ಸ್ ಏನಾದ್ರು ಅಂದ್ರೆ ಮುಂಗಡವಾಗಿ ಏನಾದ್ರೂ ಕಾಯ್ದಿರಿಸ್ತಾರ ನಮಗಿಷ್ಟು ಬೇಕು ಅಂತ ಹೇಳ್ಬಿಟ್ಟು? ಆ ತರಾನು ಆಗತ್ತೆ, ಆ ತರಾನು ನಮಗೆ ಹೀಗೆ ಬಿಲ್ಡಿಂಗ್ ಅನ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಹೇಳಿರ್ತಾರೆ. ಸೊ ಇಷ್ಟು 20,000 ಬೇಕು, 10,000 ನಮಗೆ ಇಟ್ಕೆ ಬೇಕು ಡಿಲಿವರಿ ಅಂತ ಕೇಳ್ತಾರೆ. ನಾವು ಅದನ್ನ ರೆಡಿ ಮಾಡಿ ಕೊಡಬೇಕಾಗತ್ತೆ ಇಂತಿಷ್ಟೇ ಟೈಮಲ್ಲಿ. ಈಗ ಇದರ ಒಂದು ಗುಣಮಟ್ಟದ ಒಂದು ವಿವರಣೆಗೆ ಬಂದ್ರೆ ಯಾವ ರೀತಿಯಿಂದ ಗುಣ, ಒಂದು ಪಕ್ಕ ಒಂದು ಇಟಗಿ ಕಲ್ಲು, ಪಕ್ಕ ಇಟಗಿ ಕಲ್ಲು ಅಂತಂದ್ರೆ ಯಾವ ರೀತಿಯಿಂದ ಹೇಳ್ತೀರಿ ನೀವು, ಯಾವೆಲ್ಲ ಒಂದು ಗುಣಮಟ್ಟ ಅದರಲ್ಲಿ ಇರಬೇಕು ಅಂತ ಹೇಳ್ತೀರಿ? ಏನಿಲ್ಲ ಸರ್, ಈಗ ಇದು ನಾವು ಮಾಡಿ ಹಸಿ ಇಟ್ಕೆನ ಮಾಡಿ ಗುಮ್ಮಿ ಅಂತ ಒಟ್ಟಿ ಗುಮ್ಮಿಯಲ್ಲಿ ಸುಟ್ಟಿ ಅದು ಏನು ಮಾರನೇ ದಿವಸ ನಮಗೆ ಇಟ್ಕೆ ಏನು ಎತ್ತಿರ್ತೀವಲ್ಲ ಅವಾಗ ಗ್ಯಾರಂಟಿ ಆಗತ್ತೆ ಇದು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಹೌದು, ಅವತ್ತು ಗೊತ್ತಾಗೋದು ಇದು. ಈ ಮಧ್ಯದಲ್ಲಿ ಈ ತರ ಸುಮ್ನೆ ಕೊಯ್ದು ಇಟ್ಟಾಗ ಏನು ಗೊತ್ತಾಗಲ್ಲ, ಅವೆಲ್ಲ ಒಂದು ಪೂರ್ತಿ ಪ್ರೊಸೆಸ್ ನ ಕಂಪ್ಲೀಟ್ ಮಾಡಿ ಕೊನೆಗೆ ನಾವು ಗುಮ್ಮಿನ ಬಿಚ್ಚಿ ಅದನ್ನ ನೋಡಿದಾಗ ಕರೆಕ್ಟ್ ಆಗಿ ಬರ್ನ್ ಆಗಿದ್ರೆ ಕರೆಕ್ಟ್ ಆಗಿ ಬರುತ್ತೆ, ಇಲ್ಲಾಂದ್ರೆ ಬರ್ನ್ ಒಂದೊಂದು ಸತಿ ಫೇಲ್ ಆಗತ್ತೆ. ಫೇಲ್ ಆದ್ರೆ ಅದನ್ನ ಮತ್ತೆ ತಿರ್ಗಾ ಗುಮ್ಮಿ ಕಟ್ಟಿ ಅದನ್ನ ಮತ್ತೆ ಬರ್ನ್ ಮಾಡ್ಬೇಕಾಗತ್ತೆ. ಕ್ಲೀನ್ ಆಗಿ ಸುಡಲ್ಲ ಮಳೆಗಾಲದಲ್ಲಿ, ತುಂಬಾ ಏರ್ ಕೂಡ ಪಾಸ್ ಆದ್ರೂ ಓವರ್ ಹೀಟ್ ಆಗ್ಬಿಡತ್ತೆ, ಇಲ್ಲ ಕಮ್ಮಿ ಹೀಟ್ ಆಗತ್ತೆ, ಇಲ್ಲ ಅಂದ್ರೆ ಬಣ್ಣ ಕಪ್ಪಾಗ್ಬಿಡತ್ತೆ, ಅದೆಲ್ಲ ನಾವು ಮತ್ತೆ ಫಿಲ್ಟರ್ ಮಾಡಿ ಮತ್ತೆ ಸುಡ್ಬೇಕಾಗತ್ತೆ. ರೀಇದ್ ಮಾಡಬಹುದು, ಅದು ಏನೇ ಮಿಸ್ಟೇಕ್ ಆದ್ರೂ ಮತ್ತೆ ರೀಬರ್ತ್ ಮಾಡಬಹುದು. ಈಗ ಒಟ್ಟಾರೆ ಇದರ ಒಂದು ಮಾರುಕಟ್ಟೆ ವ್ಯವಸ್ಥೆಗೆ ಬಂದ್ರೆ ಹೇಗೆ, ನೀವು ಬ್ರ್ಯಾಂಡ್ ಮಾಡಿದೀರಾ ಈಗ ಸದ್ಯ ಈ ಒಂದು 4-5 ವರ್ಷದಿಂದ ನೀವು ಇದರಲ್ಲಿ ತೊಡಗಿಸಿಕೊಂಡಿದೆ ಅಂತ ಹೇಳಿದ್ರಿ, ಇದಕ್ಕೆ ಬ್ರ್ಯಾಂಡಿಂಗ್ ಏನಾದ್ರೂ ಮಾಡಿದೀರಾ ಸರ್? ಸರ್ ಅದು ಏನಂದ್ರೆ ನಮ್ಮ ತಂದೆಯ ಹೆಸರು ಇರತ್ತೆ, ಇಲ್ಲ ನಮ್ಮ ದೇವರ ಹೆಸರಲ್ಲಿ ಸೀಲ್ ಮಾಡಿರ್ತೀವಿ, ಅದು ಬ್ರ್ಯಾಂಡ್ ನೇಮ್ ಇಡ್ಲೇಬೇಕಾಗತ್ತೆ. ಈಗ ಯಾವುದೇ ಒಂದು ಕಂಪ್ನಿ ಇದ್ರೆ ತಾವು ಹೇಗೆ ಅಂತ ಪರಿಚಯ ಮಾಡ್ಕೊಂತೀರಾ? ಹೌದು, ಬ್ರ್ಯಾಂಡ್ ಇದ್ದೇ ಇರತ್ತೆ. ಸೊ ಅದನ್ನ ಇನ್ಸಿಲ್ ರೂಪದಲ್ಲಿ ನಾವು ಆತರ ಹಾಕಿದೀವಿ, ನಮ್ ತಂದೆ ಹೆಸರಲ್ಲಿ ಮಾಡ್ತಾ ಇದೀವಿ. SNS ಹೌದು, ನಾಗಾನಾಯ್ಕ್ ಅಂತ ಹೆಸರು. ಮಾರುಕಟ್ಟೆಗೆ ಏನು ಸಮಸ್ಯೆ ಇಲ್ಲ ಅಂತೀರಾ? ಯಾಕಂದ್ರೆ ಶಿವಮೊಗ್ಗ ಸುತ್ತಮುತ್ತಲು ಈಗ ಸಣ್ಣ ಪುಟ್ಟ ಈ ತರದ್ದು ಮಾಡ್ಕೊಂಡು ಇದಾರೆ ಸರ್, ನಿಮ್ಗೆ ಗೊತ್ತಿರೋ ಹಾಗೆ ಅಲ್ವಾ? ಸೊ ಮಾರುಕಟ್ಟೆದು ಏನಾದ್ರೂ ನಿಮ್ಗೆ ಸಮಸ್ಯೆ ಅನಿಸ್ತಾ ಇದ್ರಿ ಇಲ್ಲಿ? ಸರ್ ಮಾರುಕಟ್ಟೆ ತುಂಬಾನೇ ಇದೆ ಇಲ್ಲಿ, ನಮಗೆ ಕೆಲಸಾನೇ ಮಾಡಕ್ ಆಗ್ತಾ ಇಲ್ಲ, ಆತರ ಮಾರ್ಕೆಟ್ ಇದೆ, ಡಿಮ್ಯಾಂಡ್ ಇದೆ, ಬೇಡಿಕೆ ತುಂಬಾ ಇದೆ, ತುಂಬಾ ಬೇಡಿಕೆ ಇದೆ. ನಾವು ಕೆಲಸ ನಾವು ತುಂಬಾ ಎಷ್ಟು ಸ್ಪೀಡ್ ಕೆಲಸ ಮಾಡ್ತೀವೋ ಅಷ್ಟು ಒಳ್ಳೇದು, ಅಷ್ಟು ಕೊಡಬಹುದು. ಈಗ ಆಲ್ರೆಡಿ ನಮಗೆ ಆರ್ಡರ್ ಇದಾವೆ, ಒಂದು 50,000 ಇಟ್ಕೆನ ನಾವು ಪ್ರಿಪೇರ್ ಮಾಡಿ ಈ ತಿಂಗಳಲ್ಲೇ ನಾವು ಡಿಸ್ಪ್ಯಾಚ್ ಮಾಡ್ಬೇಕು. ಯಾಕಂದ್ರೆ ಈಗ ಇದು ನೋಡಿ ಹೇಗೆ ಅಂತಂದ್ರೆ, ಇದು ದಿನನಿತ್ಯ ಪ್ರತಿಯೊಬ್ಬರಿಗೂ ಬೇಕಾಗಿರ್ತಕ್ಕಂಥದ್ದು. ಕಟ್ಟಡ ಸಾಮಗ್ರಿ ಅಂತೂ ನಿಲ್ಲೋದಿಲ್ಲ ಅಲ್ವಾ? ಹಳ್ಳಿ ಆಗ್ಲಿ ಪಟ್ಟಣಗಳಾಗ್ಲಿ ಕಟ್ಟಡದ ಒಂದು ವ್ಯವಸ್ಥೆ, ಕಟ್ಟಡ ಮನೆ ಕಟ್ಟದಾಗ್ಲಿ ಬೇರೆ ಏನೋ, ಇದು ನಿರಂತರವಾದಂತ ಕೆಲಸ. ಹೇಗೆ ನಮ್ಮ ಸ್ಕೂಲ್ ಇದಾವಲ್ಲ ಈ ಕಿಂಡರ್ ಗಾರ್ಡನ್, ಅವೆಲ್ಲ ಪ್ರತಿ ದಿವಸನು ಒಂದೊಂದು ಉಟ್ಕೊಳ್ತಾ ಇದಾವ ನೋಡಿ ಆತರ. ಇದು ಕೂಡ ಒಂದು ಸುಸ್ಥಿರವಾಗಿ ನಿರಂತರವಾಗಿ ಇದು ಬೆಳೀತಕ್ಕಂತ ಒಂದು ಸಂಸ್ಥೆ, ಇದು ಕೆಲಸ ಇದು. ಇದು ಬೇಡಿಕೆ ಅಂತೂ ಇದ್ದೇ ಇರ್ತದೆ, ಬೇಡಿಕೆ ಕಡಿಮೆ ಆಗೋದಂತೂ ಸಂದರ್ಭನೇ ಬರೋದಿಲ್ಲ. ಸೊ ಇದರಲ್ಲಿ ಈಗ ನೀವು ತೃಪ್ತಿ ಕಂಡಿದ್ದೀರಾ? ಇನ್ನೊಂದೇನಂದ್ರೆ ಈ ಬೇಡಿಕೆ ಅನ್ನೋದು ನಿಕೊಳ್ಳಲ್ಲ, ಆಮೇಲೆ ಇದು ಈ ಬಿಸ್ನೆಸ್ ನಿಲ್ಲೋದೇ ಇಲ್ಲ ಅನ್ನೋದಕ್ಕೆ ಏನ್ ಕಾರಣ ಗೊತ್ತಾ? ವ್ಯತಿರಿಕ್ತವಾಗಿ ಲೇಔಟ್ ಗಳಾಗ್ತಾ ಇದಾವೆ, ಸಿಕ್ಕಾಪಟ್ಟೆ ಲೇಔಟ್. ಆಮೇಲೆ ಎಲ್ಲ ಕಾಡು ಮೇಡು ಕಡ್ದಿ ಎಲ್ಲೆಲ್ಲಿ ಕೆರೆ ಇದಾವೆಲ್ಲ ಮುಚ್ಚಿ ಅಲ್ಲಿ ಮನೆ ಕಟ್ತಾ ಇದಾರೆ. ದೊಡ್ಡ ದೊಡ್ಡ ಬಿಲ್ಡರ್ಸ್ ಗಳು ಎಲ್ಲ ಆಲ್ರೆಡಿ ಬರೇ ಡೂಪ್ಲೆಕ್ಸ್ ಅವು ಇವು ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳು ಕಟ್ತಾ ಇದಾರೆ. ಸೊ ನಾವು ಆದ ಕಾರಣ ಈ ಬಿಸ್ನೆಸ್ ಯಾವತ್ತೂ ನಿಂತ್ಕೊಳ್ಳಲ್ಲ. ಈಗ ಕೃಷಿ ಉತ್ಪನ್ನಗಳ ಒಂದು ಮಾರುಕಟ್ಟೆಗೆ ಬಂದ್ರೆ ಎಲ್ಲಿ ಮಾರಾಟ ಮಾಡ್ತೀರಾ? ಶಿವಮೊಗ್ಗದಲ್ಲಿ ಮಾಡ್ತೀರಾ ಅಥವಾ ಶಿವಮೊಗ್ಗ APMC ಇದೆ, ಮತ್ತೆ ನಿಮ್ಗೆ ಹತ್ರ ಅಲ್ಲ ಇಲ್ಲೇ ಬಂದು ತಗೊಂಡು ಹೋಗ್ತಾರಾ? ಮಧ್ಯವರ್ತಿಗಳು ಅಂತ ಹೇಳ್ತೀವಿ, ಜೊತೆಗೆ ಏನು ಊರಲ್ಲಿ ಮಾರಾಟ ಕೇಂದ್ರಗಳು ತೆಗೆದು ಬಿಡ್ತಾರೆ ಕೆಲವೊಂದು ಇದರಲ್ಲಿ, ಆ ತರ ಮಾಡಿ? ಸರ್, ಕೃಷಿ ಬಗ್ಗೆ ಕೇಳ್ತಾರೆ, ಇದು ಕೃಷಿ ಬೆಳೆ ಬಗ್ಗೆ. ಸರ್, ಈಗ ಈ ನಾವು ಕೃಷಿ ಎಲ್ಲ ಮಾಡ್ತಾ ಇದೀವಲ್ಲ, ನಾವು ಈಗ 2-3 ವರ್ಷದಿಂದ ಕೈ ಹಾಕಿರೋದ್ರಿಂದ ನಾವು ಕೃಷಿ ಮಾಡಿ ಮಾರಾಟನ ನಾವು ಮಾಡ್ತಾ ಇಲ್ಲ. ಆದ್ರೆ ಇಲ್ಲಿ ಅಕ್ಕಪಕ್ಕದವರೆಲ್ಲರಿಗೂ ಅವರೇ ಕೃಷಿ ಉತ್ಪನ್ನ ಏನೋ ದಲ್ಲಾಳಿಗಳೇನೋ ಅಂತಾರಲ್ಲ, ಅವರು ಬಂದು ಮೀಡಿಯೇಟರ್ಗಳು ಇಲ್ಲಿ, ಅವರು ಫಸ್ಟ್ ತಗೋಬಿಡ್ತಾರೆ ಮೆಕ್ಕೆಜೋಳ ಭತ್ತ ಏನೇ ಆಗ್ಲಿ, ಅವ್ರು ತಗೊಂಡು ಅವರು ಮಾರುಕಟ್ಟೆಗೆ ಬಿಡ್ತಾರೆ. ಇಲ್ಲಿ ಡೈರೆಕ್ಟ್ ನಮ್ ರೈತರು ಮಾರುಕಟ್ಟೆಗೆ ಟಚ್ ಇಲ್ಲ. ಉತ್ಪನ್ನ ಮಾರಾಟಗಾರರು APMC ಮತ್ತೆ ಈ ಕೃಷಿ ಕಾರ್ಮಿಕರು ಏನಿದಾರಲ್ಲ, ಕೃಷಿಕರು ರೈತರು ಇವರು, ಅವರು ಅವರಿಗೆ ಏನು ಯಾವುದೇ ರೀತಿಯಾದಂತ ಒಂದು ಟಚ್ ಇಲ್ದೇನೆ ಈ ಮಧ್ಯಸ್ಥಿಕೆ ಏನ್ ದಲ್ಲಾಳಿ ಅವರು ಬಂದು ಇಲ್ಲಿ ಅವರು ಸೇಲ್, ಯಾಕಂದ್ರೆ ದುಡ್ಡಿನ ಸಮಸ್ಯೆ ಹಣದ ಸಮಸ್ಯೆ ಇರತ್ತಲ್ಲ, ರೈತರು ಮೊದಲೇ ಮುಂಗಡವಾಗಿ ಹಣ ಇಸ್ಕೊಂತಾರೆ. ಸೊ ಅವರು ಮೀಡಿಯೇಟರ್ ಇರ್ತಾರೆ, ಅವರು ಮೀಡಿಯೇಟರ್ಗಳು ತಮ್ಮ ಗೋಡನ್ ಗಳಲ್ಲಿ ಒಂದು 10-20 ಜನದ್ದು ಈ ರೈತರದ್ದು ಶೇಖರಣೆ ಮಾಡ್ಕೊಂಡು ಆಮೇಲೆ ಅವ್ರು ತನ್ನ ಮಾರುಕಟ್ಟೆ ಸೇಲ್ ಮಾಡ್ತಾರೆ. ಹೌದು. ಒಟ್ಟಾರೆ ಏನ್ ಅನಿಸ್ತದೆ ಈಗ ಈ ಕೃಷಿ ಜೀವನ ಅನ್ನೋದು ನಮ್ಮ ಯುವ ರೈತರಿಗೆ ಏನ್ ಹೇಳ್ತೀರಾ ಕೊನೆಯದಾಗಿ? ಸರ್, ಈಗ ನಾವು ಎಲ್ಲಾರು 90-100 ಜನನು ಯಾವ್ದು ನೌಕರಿ ತಗೊಳಕ್ ಆಗಲ್ಲ ಹುಡುಗರು, ನಮ್ಮಂತ ನವ ಯುವಕರು ಈಗ ಅದನ್ನೇ ನಂಬ್ಕೊಂಡು ಜೀವನ ಅಂತೂ ಮಾಡಕ್ಕಾಗಲ್ಲ. ಗಾರೆ ಕೆಲ್ಸಕ್ಕೆ ಅಲ್ಲಿ ಇಲ್ಲಿ ತುಂಬಾ ಕಷ್ಟಕರವಾದ ಬಂಡೆ ಹೊಡೆಯೋದು, ಗಾರೆ ಕೆಲ್ಸ ಮಾಡೋದು, ಪಟ್ನಾಕ್ ಹೋಗಿ ಕೆಲ್ಸ ಮಾಡೋದು, ತುಂಬಾ ಅಲ್ಲಿ ಕಮ್ಮಿ ಅಮೌಂಟ್ ಸ್ಯಾಲ್ರಿ ಕಮ್ಮಿ ಇರತ್ತೆ, ಅದೆಲ್ಲ ಸುಮ್ನೆ ಮಾಡೋಕ್ಕಿಂತ ಈ ನವ ಯುವಕರು ಈ ತರ ಏನಾದ್ರೂ ವ್ಯಾಪಾರ ವ್ಯವಹಾರ ನೋಡ್ಕೊಂಡು ತಮ್ಮದೇ ಆದಂತ ಒಂದ್ ಸ್ವಲ್ಪ ಕೃಷಿಯಲ್ಲಿ ತೊಡಗೋದು ತುಂಬಾ ಉತ್ತಮ. ಹೌದು, ಈ ಸ್ವಲ್ಪ ಜಮೀನ್ ಅನ್ನ ಯಾರ್ಯಾರು ಮಾಡ್ತಾ ಇಲ್ಲ ಅವ್ರ ಹತ್ರ ಸ್ವಲ್ಪ ಇದ್ ಮಾಡ್ಕೊಂಡು ಇದೇ ತರ ವರ್ಷಕ್ಕೊಂದ್ಸತಿ ಇಲ್ಲ 5 ವರ್ಷ ಲೀಸ್ಗಳು ಹಾಕೊಂಡ್ತಾರೆ, ಆತರ ಮಾಡ್ಕೊಂಡು ಎಲ್ಲಾರು ಮಾಡಬಹುದು, ಕೃಷಿನ ಎಲ್ಲಾರು ಮಾಡಬಹುದು. ಧನ್ಯವಾದ. ಇದುವರೆಗೆ ತಾವು ತಮ್ಮ ಸಂಪೂರ್ಣ ಒಂದು ಕೃಷಿಯ ಅನುಭವ ಜೊತೆಗೆ ಏನು ಉಪಕಸಬಾಗಿ ಟಿಗೆ ತಯಾರಕ್ಕೆ ಮಾಡೋದು ಕೂಡ ಇದು ನಮ್ ಕೈ ಹಿಡಿದಿದೆ ಅಂತ ಹೇಳಿ ಈ ಯುವ ಜನತೆಗೆ, ಯುವ ರೈತರಿಗೆ, ಮತ್ತೆ ರೈತರಿಗೆ, ರೈತ ಮಹಿಳೆಯರಿಗೂ ಕೂಡ ತಾವು ಒಂದು ನಮ್ಮ ಆಕಾಶವಾಣಿಯ ಒಂದು ಮಾಧ್ಯಮದಿಂದ, ಭದ್ರಾವತಿ ಕೇಂದ್ರದಿಂದ ತಾವು ಮಾಹಿತಿ ನೀಡಿದೀರಾ. ಆಕಾಶವಾಣಿ ಪರವಾಗಿ ಇನ್ನೊಮ್ಮೆ ತಮಗೆ ಧನ್ಯವಾದ ಹಾಗೂ ನಮಸ್ಕಾರ. ನಿಮಗೂ ಅಷ್ಟೇ, ನಮ್ಮ ಎಲ್ಲಾ ಇಟ್ಟಿಗೆ ಬಾಂಧವರು ಮತ್ತೆ ನಮ್ಮ ಎಲ್ಲಾ ಕಾರ್ಮಿಕರು ರೈತರು ಎಲ್ಲರ ವತಿಯಿಂದ ನಿಮಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ರೈತ ಬಾಂಧವರೇ ಹಾಗೂ ಕೇಳುಗರೇ, ಪ್ರತಿದಿನ ಸಂಜೆ 6:50 ಮೂಡಿ ಬರುವ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ, ಮತ್ತೆ ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸ್ಆಪ್ ನಂಬರಿಗೆ ಇದನ್ನ ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನ ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ ಹೀಗಿದೆ: 9481572600. ಇನ್ನೊಮ್ಮೆ ಕೇಳಿ: 9481572600. ಇದುವರೆಗೂ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಕೃಷಿ ಮತ್ತು ಅವಲಂಬಿತ ಚಟುವಟಿಕೆಗಳಲ್ಲಿ ತೊಡಗಿಕೊಂಡು ಜೀವನ ನಿರ್ವಹಿಸುತ್ತಿರುವ ಅಬ್ಬಲಗೆರೆ ಗ್ರಾಮದ ಪ್ರಗತಿಪರ ಯುವ ರೈತರಾದ ಲೋಹಿತ ಎನ್ ಅವರೊಡನೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶನವನ್ನು ನಡೆಸಿಕೊಟ್ಟರು ಡಾ SM ಸುಧಾಕರ್ ಅವರು. ಈಗ ಪರಿಸರ ಗೀತೆಯನ್ನು ಕೇಳಿ. ಬನ್ನಿ ಜನಗಳೇ, ನಮ್ಮ ಕಾಡ ಬೆಳೆಸುವ, ನಮ್ಮ ಕಾಡ ಬೆಳೆಸುವ, ದುಗುಡ ಬಿಟ್ಟು ಗಿಡವ ನೆಟ್ಟು ಬೆಳೆಸಿರಿ, ಈ ಕಾಡಿಗ ಸಿರನಾಡಿಗೆ ಸರ ಉಳಿಸಿರಿ, ಈ ಕಾಡಿಗ ಸಿರನಾಡಿಗೆ ಸರ ಉಳಿಸಿರಿ. ಕೇಳಿದ್ರೆ ನಾಳಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಅಡಿಕೆ ಹಾಗೂ ತೆಂಗಿನ ಕೃಷಿ ಅನುಭವ ಈ ಕುರಿತು ಕಡೂರು ಜಿಗೇನಹಳ್ಳಿ ಗ್ರಾಮದ ರೈತರಾದ ಉಮೇಶ್ ಅವರೊಡನೆ ಸಂದರ್ಶನವನ್ನು ಕೇಳಲಿದ್ದೀರಿ. ಸಂದರ್ಶಕರು ಎಚ್ ಎಂ ಮಹೇಶ್ ಅವರು. ಮನೆಗೆ ಎರಡು ಮರಗಳಿರಲಿ, ಊರಿಗೊಂದು ತೋಪು ಇರಲಿ, ರಸ್ತೆ ಎರಡು ಪಕ್ಕದಲ್ಲಿ ಬೆಳೆದು ನಿಂತ ಮರವಿರಲಿ, ಹೊಲ ಗದ್ದೆಗಳಂಚಿನಲ್ಲಿ ಕೆರೆ ಕಾಲುವೆ ದಾರಿಯಲ್ಲಿ, ಹೊಲ ಗದ್ದೆಗಳಂಚಿನಲ್ಲಿ ಕೆರೆ ಕಾಲುವೆ ದಾರಿಯಲ್ಲಿ